ನೀವು ಕೇಳ್ತಾ ಇದ್ದೀರಾ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಇದೀಗ ಅಣ್ಣಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಭಾಗವಹಿಸುತ್ತಾರೆ ಅರಕಲಗುಡುವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಮೋಹನಾಕ್ಷಿ ಹೆಚ್. ಚಕ್ರಣ ಸಮಾಚಾರ ಏ ನೋಡಪ್ಪ, ಈಗ ಗೆಂಡೆ ಕಿತ್ತು ಇಟ್ಟಾಯ್ತು. ಗೆಂಡೆ ಕಿತ್ಬಿಟ್ಟು ಇತ್ಬಿಟ್ಟಪ್ಪ ನೀನು. ಈಗ ನೀನು ಬೇರೆ ಕಿತ್ತಿದ್ಯಾ? ಹ್ಮ್, ನಾನು ಇಟ್ಟಿದ್ದೀನಿ. ಈಗ ದೀಪಾವಳಿ ಕಳೆ ಗಂಟ ಕಾಯೋಣ ಅಂತ ಅಥವಾ ಹೆಂಗೆ? ನೋಡಣ, ನೋಡೋದು. ಈಗ ನಮ್ಮ ರೇಟಿಗೆ ಬಂದ್ರೆ ಕೊಡೋದು. ಯಾಕಲ್ಲಿ ಅವರು ಸುಮ್ಸುಮ್ನೆ ಕಾಯೋದು? ಅಲ್ಲ, ಸಾಲ ಜಾಸ್ತಿ ಆಗ್ಬಿಟ್ಟೈತಪ್ಪ, ಕೊಡೋಣ ಅಂತ ಯೋಚನೆ ಮಾಡ್ತಿದೀನಿ. ರೇಟ್ ಬೇರೆ ಬಿದೋಗೈತೆ, ಏನ್ ಮಾಡೋದು ಅಂತೀಯಾ? ಅದೇ ಈಗ ಇಟ್ಕೊಳ್ಳೋದಂತೂ ಇಟ್ಕೊಳ್ಳಬೇಕು, ಯಾಕಂತಂದ್ರೆ ರೇಟ್ ಇಲ್ಲ. ಈಗ ಏನೇ ಅಂದ್ರೂ 1,000 ರೂಪಾಯಿ ಸಿಕ್ಕಿದ ಮೇಲೆ ಹೆಂಗೆ ನಾವು ಕೊಡೋದು? ಅಲ್ಲ, ಅದು ನಿಜಾನು. ಆದ್ರೆ ಸಾಲಗಾರರು ಕಟಾಲಪ್ಪ, ಇಸ್ಕೊಬಿಟ್ಟಿದೀವಿ. ಈಗ ಅದನ್ನೇ ಯೋಚನೆ ಮಾಡ್ತಿದೀನಿ. ಬಾ ಅಂದ್ರೆ ನೋಡಿ, ಪಕ್ಷ ಬಂದೇ ಹೋಯ್ತು. ಇನ್ನ ಆಮೇಲೆ ಇನ್ನ ಆಯುಧ ಪೂಜೆ ಬರ್ತದೆ, ಇನ್ನ ಸಾಲ ಹಿಡಿದ ಹಬ್ಬಗಳ ಬೇರೆ, ಕೈಯಲ್ಲಿ ಬೇರೆ ಕಾಸಿಲ್ಲ, ಕೊಡೋದೋ ಬೇಡ ಅಂತ ಯೋಚನೆ ಆಗ್ಬಿಟ್ಟೈತಪ್ಪ, ಏನ್ ಮಾಡೋದಂತ ಗೊತ್ತಾಯ್ತಿಲ್ಲ. ನಿನ್ನಂತ ನಂಬ್ ಕಸ್ತಂಗ ಹೆಂಗ್ ಮಾಡ್ಬಿಟ್ರ ಸಾಲಗಾರರು ಮತ್ತೆ ನಮ್ಮವ್ರಿಗೆಲ್ಲ ಏನ್ ಮಾಡ್ಬೇಕು? ಹಂಗಲ್ಲ, ಈಗ ಕೊಡೋದ್ ಕೊಟ್ಟಿರ್ತಾರ, ಅವ್ರಿಗೂ ಹಬ್ಬ ಹರಿದಿನಗಳು. ಈ ನೆಪ್ಪಲ್ಲ ಆದ್ರೂ ಗೆಂಡೆ ಮಾರ್ ಕೊಡ್ತಾನಲ್ಲ ಹಬ್ಬದ ಟೈಮಲ್ಲಿ ಏನಾದ್ರು ಮಾರ್ಬಿಟ್ಟು ಅಂತ ಅವ್ರ ಯೋಚನೆ ಅಷ್ಟೇ. ಅಯ್ಯೋ, ಸಾಲ ಕೊಟ್ಟರು ಸಾಲ ಎಸ್ಕೊಂಡ್ ಹಬ್ಬ ಮಾಡ್ತಾರ ಬಾ ಶಂಕರಣ್ಣ, ನೀನ್ ಒಳ್ಳೆ. ಹಂಗಲ್ಲ, ಈ ಟೈಮಲ್ಲಿ ಆದ್ರೂ ಗೆಂಡೆ ಮಾರಿ ಹಬ್ಬ ಮಾಡಕ್ ದುಡ್ಡು ತಂದಿರ್ತಾನೆ, ಈ ಟೈಮಲ್ಲ ಆದ್ರೂ ಸಾಲ ವಾಪಸ್ ಇಸ್ಕೊಳ್ಳೋಣ ಅಂತ. ಅವ್ರು ಯಾರು ಬರ್ಲಿ, ಕರ್ಕಂಬ ಗೆಂಡೆ ಲಾಡ್ ತೋರ್ಸು, ಕೊಡಪ್ಪಲ್ಲಿ ಹಾಕಿದೀನಿ, ಅದ್ ಮಾರಿದ ದಿವಸ ಬೆಳಗ್ಗೆ ಹಬ್ಬ ಎಣಿಸ್ಕೊಟ್ಬಿಡ್ತೀನಿ ಅಂತ. ಅಲ್ಲ ನೋಡೋರೆ ಬಿಡು, ಆ ಧೈರ್ಯದಲ್ಲ ಸುಮ್ಕಿರೋದ್ ಅವ್ರವೆ. ಅದೇ ಅದೇ, ಇಲ್ಲಾಂದ್ರೆ ತಲೆ ಮೇಲೆ ಕುತ್ಕೊಂಡ್ಬಿಡೋರು. ನೋಡ್ಕೊಂಡೋಗ್ಬಿಟ್ರೆ ಸಾಕಾಗ್ತದ? ಯಾರೋ ಎಲ್ಲೋ ಹೊಸಬ್ರು ಬಂದ್ಬಿಟ್ರಲ್ಲ. ನೋಡ್ಲಿ, ನಾನು ಆಗ್ಲೇ ಹೇಳ್ದಂಗೆ ಗೆಂಡೆ ಮಾರ್ಬೇಕು, ಗೆಂಡೆ ಮಾರ್ಬೇಕು ಅನ್ನೋ ಹೊತ್ತಿಗೆ ಹಿಂಗೆ ಚಂದ್ರಕ ಸಿಕ್ಕಿದ್ಲು ಮೊನ್ನೆಯ. ಹಂಗೆ ಮಾತಾಡ್ತಾ ಹೇಳಿದ್ದೆ, ನೋಡಕ ಹಿಂಗೆ ನಾನು ಅಣ್ಣ ಎಲ್ಲ ಗೆಂಡೆ ಕಿತ್ಬಿಟ್ಟಿದೀವಿ, ಮಾರನ ಅಂತಿದೀವಿ, ಈಗ ನಿಂಗೇನಾರು ತಿಳಿದಿರ್ಬೋಸಿ ಹೇಳು ಅಂತ ಹೇಳಿ ಹಿಂಗೆ ಮಾತಾಡ್ತಿರೋ ಟೈಮ್ ಕರೆಕ್ಟ್ ಮದ್ದಿಗೆ ಬಂದ್ಬಿಟ್ಲು. ನೋಡ, ಕರೆಕ್ಟ್ ಭಾರಿ ದಿವಸ ಆಗೈತಪ್ಪ ನೋಡ ನಾನು ಚಂದ್ರಕ್ಕನ. ಏನಾಗ್ಲಿ, ವರ್ಷವೇ ಆಗಿತ್ತ. ಈ ಕರೋನಾ ಅಂತ ಬೇರೆ, ಹೌದು, ಮುಖಕ್ಕೆ ದಂತ ಹಾಕೊಂಡೆ ತಿರುಗಡಲ್ಲ, ಯಾವಾಗ್ಲೂ ಕಂಡಿಡಿಯೋದೇ ಕಷ್ಟ, ಕಂಡಿಡಿಯೋದೇ ಕಷ್ಟ. ಅದಕ್ಕೆ ನಮಸ್ಕಾರ ಕಂಡ್ರಣ. ಯಾವ ಕರೋನಾಗ ನಮಸ್ಕಾರವ, ನಮ್ಗ್ ನಮಸ್ಕಾರವ, ನಿಮ್ಗೆ ನಮಸ್ಕಾರ ಮಾಡೋಣ ಅಂತ. ಇಬ್ರಿಗೂ ನಮಸ್ಕಾರ ಮಾಡ್ಬೇಕು, ಈಗ ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಏನ್ ಚಂದ್ರಕ್ಕ ಸಮಾಚಾರ, ನೀನ್ ಗೆಂಡ ಕಿತ್ತ ಹೆಂಗೆ? ಹಂಗೆ ಹಾಕಿದೀನಿ, ಕಿತ್ತು ಹಂಗೆ ಇಟ್ಟಿದೀನಿ, ನೋಡೋಣ. ಇನ್ನ ಕೊಟ್ಟಿಲ್ಲ, ಅದಕ್ಕೆ ರೇಟ್ ಇಲ್ಲ ಹೇಳ್ತಲ್ಲ ಈಗ ಶಂಕರಣ್ಣ, ರೇಟ್ ಇಲ್ಲ ಅಂತವ. ನೋಡೋಣ, ಒಂದ್ ಸ್ವಲ್ಪ ಮುಂದಕ್ಕೆ ರೇಟ್ ಬಂದ್ರೆ ಮಾಡ್ಕೊಳವ ಅಂತ ಯೋಚನೆ ಮಾಡಿದೀನಿ. ಹಂಗೆ ಹಂಗೆ ನೋಡಪ್ಪ, ಈಗೆಲ್ಲ ಒಳ್ಳೊಳ್ಳೆ ಬುದ್ಧಿ ಕಲಿತವ್ರು ನಮ್ ರೈತರಲ್ಲವ ಶಂಕರಣ್ಣ. ಅಲ್ಲ, ಇದು ಈ ತರದ ಬುದ್ಧಿವಂತಿಕೆ ಮೊದ್ಲಿಂದ ಇದ್ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗದು. ಹೌದೌದು, ಲಾಸ್ ಅನ್ನೋದೇ ಬರ್ತಾರಲ್ಲ. ನಿಜ ನಿಜ. ಈಗ ನೀವ್ ಹೇಳ್ದಂಗೆ ಈಗ ಬುದ್ಧಿವಂತರಾಗ್ಲಿಲ್ಲ ಅಂದ್ರೆ ಏನಾಗದು ಗೊತ್ತಾ? ಈಗ ಅಣೆ ಹೇಳ್ದಂಗೆ ಹಬ್ಬಕ್ ಮಾತ್ರ ದುಡ್ಡು ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಮಾರ್ಕೊಳ್ಳೋದು, ಆಮೇಲೆ ನಾವು ಲಾಭ ಕಾಣಕ್ಕಿಲ್ವಲ್ಲ. ಲಾಭ ಕಾಣೋದಿಲ್ಲ, ಬರೀ ಹಬ್ಬ ಮಾಡೋದು, ಆಮೇಲೆ ಸುಮ್ಮನೆ ಕೂತ್ಕೊಳ್ಳೋದು, ಆಟ ಆಗ್ತದೆ, ಅದಕ್ಕೆ ಸುಮ್ಕಿರೋದ್ ಮತ್ತೆ. ಹಂಗೆ ಹಂಗೆ. ಈಗ ನಾ ಕಣಂಗೆ ಚಂದ್ರಕ್ಕ ಕಡಿಮೆ ಬುದ್ಧಿವಂತ ಅಲ್ಲ, ಅವಳು ಯಾಕೆ ಹಿಂಗ ಇಟ್ಕೊಂಡವಳೆ ಅಂತಂದ್ರೆ ನಮ್ ಮೀನಕ್ಕಂತರ ಒಸಿ ಮನೇಲಿ ದುಡ್ಡು ಇಟ್ಕೊಳ್ಳೋದು, ಬಾಕಿದೆಲ್ಲ ತಂದು ಬ್ಯಾಂಕಿಂಗ್ ಮಾಡ್ಕೋದು. ಬ್ಯಾಂಕಿಂಗ್ ಮಾಡ್ಕೋದು ಮಡಗ್ಬೇಕು ಕಂಬಿಡು ಶಂಕರಣ. ಯಾಕೆ ಅಂತ ಅಂದ್ರೆ ಇನ್ನು ಎಷ್ಟು ದಿವಸ ಅಂತ ಬರೀ ಇದನ್ನೇ ಅನುಭವಿಸೋದು? ಅಲ್ಲ, ನಾಲ್ಕು ಕಾಸು ಇಟ್ಕೊಂಡು ನಾಲ್ಕು ಜನ ನೋಡೋರ್ಗ ಸ್ವಲ್ಪ ಚೆನ್ನಾಗಿ ಕಾಣಬಾರ್ದ? ಅಲ್ಲ, ನಾನ್ ಹೇಳೋದು ಈಗ ನಮ್ಗೆ ತಿನ್ನಕ್ ಇಟ್ಕೊಳ್ದಂಗೆ ಎಲ್ಲ ತಂದು ಬ್ಯಾಂಕಲ್ಲಿ ಮಡಗಿದ್ರೆ ಯಾವ ಸುಖಕ್ಕಪ್ಪ? ಹಂಗೇನಿಲ್ಲ, ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ತಾರೆ. ನೀನ್ ಹೇಳ ಹಂಗೆ ಮನೇಲಿ ಸ್ವಲ್ಪ ಇಟ್ಟಿರ್ತಾಳೆ ಅಂತ ಅಂತಲ್ಲ, ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳೋದು. ಈ ಎಲ್ಲಾನು ಮನೇಲೆ ಇಟ್ಕೊಂಡ್ರೆ ಎಲ್ಲ ಖರ್ಚಾಯ್ತದೆ. ಅದ್ ನಿಜ ಬಿಡು. ಈಗ ನನ್ನ ಸ್ನೇಹಿತ ಒಬ್ಬಿದ್ದ, ಅವ್ನು ಯಾವಾಗ್ಲೂ ಹೇಳನು, ದುಡ್ಡೇ ಇರ್ತಿರಲ್ಲ ಯಾವತ್ತು ಅಂತವ, ಮತ್ತೆ ಎಷ್ಟು ಸಂಬಳ ಬರ್ಲಿ ಏನ್ ಬರ್ಲಿ ದುಡ್ಡು ಇರ್ತಿರಲ್ಲ, ಇದ್ಯಾಕ ದುಡ್ಡಿಲ್ಲ ಅಂತ ದುಡ್ಡ್ರದ ಯಾಕೆ ಅಂದನು, ದುಡ್ಡ್ರದ ಖರ್ಚು ಮಾಡಕ್ಕೆ ಅನ್ನುವೆ, ಖರ್ಚು ಮಾಡಿದೆ ಅದ್ಯಾಕಿರ್ಬೇಕು ಅಂತ ಅನ್ಕೊಂಡು ಅವನ್ ಜೋಬಲ್ ಮಾತ್ರ 1 ರೂಪಾಯಿ ದುಡ್ಡು ಇರ್ತಾರಲ್ಲಪ್ಪ. ಹಂಗೆ ದುಡ್ಡ್ರದ ಖರ್ಚು ಮಾಡಕ್ಕೆ ದುಡ್ಡ್ರದ ಇಡಕ್ಕೂ ಅಲ್ವಾ, ಇದು ಮಾತ್ರ ನಾವ್ ಯೋಚನೆ ಮಾಡ್ತೀವಿ ಖರ್ಚು ಮಾಡಕ್ಕಿರೋದು ಅಂತವ, ಗಿಡಕ್ಕೂ ಅನ್ನೋದು ಯಾಕೆ ಯೋಚನೆ ಮಾಡಬಾರ್ದು? ಕಷ್ಟ ಸಂದರ್ಭಕ್ಕೆ ಆಗ್ಲಿ ಅಂತವ ಮಡಿಕೊಳ್ಳೋದು. ಅಲ್ಲ ನಾನು ಏನೋ ಓಸಿ ಇಟ್ಟಿದೀನಿ ಬ್ಯಾಂಕ್ ಅಲ್ಲಿ ನೋಡಿ, ಶಂಕರನ ಕೊಂಡೆ ಬಿದ್ಬಿಡ್ತಲ್ಲ, ಕಣ್ಣೇನ್ ಬೀಳೋದು ಇಡೀ ಜಗತ್ಗೆ ಗೊತ್ತಾಯ್ತು ಅಂತ. ಅಯ್ಯೋ ಎಂತ ಮಾತಾಡ್ಬಿಟ್ಟ ಅಣ್ಣ ನೀನು. ಇಲ್ಲ ಇದೇ ಪಾಪ, ಈಗ ಇದ ಯಾರು ಒಬ್ರು ಇಟ್ಕೊಂಡ್ರೆ ಶಂಕರಣ ನಮಗ್ ಬೇಕಾದಾಗ ಇಸ್ಕೋಬಹುದ? ಅಲ್ಲ ಚಂದ್ರಕ್ಕ ಏನ್ ಆತರದವಳಲ್ಲ, ಕೇಳಿ ಕೈ ತುಂಬಾ ಕೊಡ್ತಾಳೆ ಧಾರಾಳವಾಗಿ. ಈಗ ಚಂದ್ರಕ್ಕ ಗೆಂಡೆ ಕಿತ್ತಾಯ್ತು, ಲಾಟ್ ಹಾಕಿದ್ಯಾ ಸರಿ, ಮುಂದಕ್ಕೆ ಏನ್ ಮಾಡ್ಬೇಕು ಅಂತಿದ್ಯಾ ಜಮೀನಲ್ಲಿ? ಏನ್ ಮಾಡೋದು ಅಂತಾನೆ ಗೊತ್ತಿಲ್ಲ, ನೀನೇನಾರ ಹೇಳಿಯ? ಓ ನೋಡಪ್ಪ, ಏನಾರು ಹೇಳ್ತಿ ಅಂತ ಕೇಳಿದ್ರೆ ನನಗೆ ಹೇಳ್ದಲ್ಲ. ಈಗ ಒಂದ್ ಕೆಲ್ಸ ಮಾಡೋಣ, ಹೆಂಗಿರೋ ಅಣ್ಣ ಸಿಕ್ಕವನೆ ಆಯ್ತಾ ಅಣ್ಣ, ಹೆಂಗಿರೋ ಈಗ ಹೊಲ ಖಾಲಿಯಾಗೈತೆ, ನಂದು ಖಾಲಿ ಆಯ್ತಲ್ಲಪ್ಪ, ಅದಕ್ಕೆ ಈಗ ಏನ್ ಮಾಡೋಣ ಅಂತ ಹೇಳು. ಈಗ ಹೊಲ ಖಾಲಿ ಇರೋದ್ರಿಂದ ನಾನು ಏನಾದ್ರು ಮಾಡೋಣ ಅಂತ ಅನ್ಕೊಂಡೆ ಶಂಕರಣ್ಣ. ಟ್ರಾಕ್ಟರ್ ತರಿಸಿ ಎರಡಕ್ಕೆ ಉಳಿಸಿದೇನಾಗ್ಲೇ, ಒಂದೇ ಒಂದ್ ಕಳೆ ಇಲ್ಲ, ಮಣ್ಣು ಹಿಡ್ಕೊಂಡು ಬಿಟ್ಬಿಟ್ರೆ ಹಂಗೆ ಬೀಳ್ತದ ಕೆಳಗಡೆ ಕೊಳ್ಳೆ ಪುಡಿ ಬಿದ್ದಂಗೆ, ಅಷ್ಟು ಪುಡಿ ಮಾಡಿಸಿ ಇಟ್ಟಿದೀನಿ. ಈ ಮಳೆ ಬೇರೆ ಕೈ ಕೊಟ್ಬಿಡ್ತಲ್ಲಪ್ಪ, ಆಮೇಲೆ ಮುಂದಿನ ವಾರದಲ್ಲಿ ಏನಾದ್ರು ಆಗ್ಬೋದ ಅಂತ ಬರ್ಬೋದು ಅಂತ ಅಂತಾರೆ. ಈ ಬಿಸಿಲು ನೋಡಿದ್ರು ಹಂಗೆ ಅನಿಸ್ತದ ನನಗೆ, ಸಂದೆ ಹೊತ್ತಿಗೆ ಬರ್ಬೋದು ಅಂತ ಅನಿಸ್ತದೆ. ಸ್ವಲ್ಪ ಮಾಡಾಯ್ತದೆ ಮತ್ತಂಗೆ ಅತ್ಲಿಗೆ ಕರಕ್ ಬಿಟ್ಟು ಸುಮ್ನೆ ಆಗ್ಬಿಡ್ತದೆ. ಈಗ ನೀ ಕಣಂಗೆ ಈಗ ಒಂದ್ ಎರಡ್ ಮೂರ್ ದಿನದಿಂದ ಮಾಡಾಯ್ತೈತೆ, ಹೌದು, ಎಲ್ಲ ಒಂಥರ ಸುಮ್ನೆ ಧೂಳಾರಿಸ್ದಂಗ ಒಂದ್ ಎರಡ್ ಮೂರ್ ಸಲ ಬಂದ್ ಹೋಯ್ತು ಅಷ್ಟೇ. ಹೌದು, ಏನ್ ಗಟ್ಟಿಯಾಗಿ ಏನು ಬೀಳಂಗೆ ಕಾಣ್ತಿಲ್ಲಪ್ಪ, ಗಟ್ಟಿಯಾಗಿ ಬೀಳಂಗೆ ಕಾಣಿಸ್ತಾ ಇಲ್ಲ, ಬಟ್ ಬರುತ್ತೆ ಅಂತಾರೆ ಮಳೆ, ಬರುತ್ತೆ ಆಗುತ್ತೆ ಅಂತ ಅಂತಾರೆ. ಈಗೆಲ್ಲ ಪಕ್ಷ ಗೀಕ್ಷ ಬಂತಲ್ಲಪ್ಪ, ಪಕ್ಷದ ನೆತ್ತಿ ಮೇಲೆ ಹೋಯ್ತದೆ ಅಂತ ಹೇಳಿ ಅಂತ ಅದಕ್ಕೆ ಹೇಳಿತ್ತು ಮುಂದಿನ ವಾರದಲ್ಲಿ ಆಗ್ಬೋದು ಅಂತ. ಯಾಕಂದ್ರೆ ಅಂದ್ರೆ ಹಬ್ಬ ಬಂದೇ ಬಿಡ್ತಲ್ಲ. ಹೌದು, ಅದಕ್ಕೆ ಈಗ ನಾನ್ ಅನ್ಕಂಡೆ ಹೆಂಗಿದ್ರು ನಿನಗೇನೋ ನೀರ್ ಐತಪ್ಪ, ನನಗೆ ನೀರಿಲ್ಲ ಏನ್ ಮಾಡೋದು? ಇಲ್ಲ ಈಗ ಏನು ಅಂತ ಅಂದ್ರೆ ಶಂಕರಣ್ಣ, ಮಳೆ ಬರ್ಲಿ ಅಂತ ಅನ್ಕೊಂಡು ಕಾಯಿ ಕೂತ್ಕೋಬಾರ್ದು ನಾವು. ಮುಂದಕ್ಕೆ ಏನ್ ಹಾಕ್ಬೇಕು ಅಂತ ಅನ್ಕೋತೀವೋ ಅದಕ್ಕೊಂದಷ್ಟು ತಯಾರಿ ಅಂತ ಇರ್ತಾವ. ಅದಿಲ್ದನೆ ಈಗ ಮಳೆ ಬೀಳ್ತು ಇವತ್ತು ಅಂತ ಅಂದ್ರೆ ಬೆಳಗ್ಗೆಲೆ ಓಡೋಗೋದು, ಅದಿಲ್ಲ ಒಂದಷ್ಟು ಬಿತ್ತನೆ ಬೀಜ ತಗೊಂಡ್ಬರೋದು, ತಂದು ಬಿತ್ಬಿಡೋದು, ಈ ತರ ಮಾಡ್ತೀವಿ. ಅದ್ರ ಬದಲು ಈ ಬಿತ್ತನೆ ಬೀಜ ಅಂತ ಅಂದ್ರೇನು, ಎಲ್ದಿರ್ತವೆ, ಎಂತ ಒಳ್ಳೆವು, ಹೆಂಗ್ ತರಬೇಕು, ತಂದ ಮೇಲೆ ನಾವೇನ್ ಮಾಡ್ಬೇಕು, ತಂದ ತಕ್ಷಣ ಬಿತ್ತನೆ ಮಾಡ್ಬೇಕು ಅಥವಾ ಏನಾದ್ರು ಮಾಡ್ಬೇಕು, ಈ ತರದವೆಲ್ಲ ತಿಳ್ಕೊಳ್ಳೋದು ಒಂದಷ್ಟು ಮುಖ್ಯ ಅಂತ ಹೇಳಿ ನನಗೆ ಅನಿಸ್ತು. ಅಲ್ಲ ನಿಜವಾಗ್ಲೂ ನಾನು ಅದಕ್ಕೆ ಚಂದ್ರಕ್ಕ ನನಗೆ ಹೇಳ್ಬಿಟ್ಲಲ್ಲ ಏನ್ ಮಾಡೋದಂತವ, ಅದಕ್ಕೆ ನಾನು ಅನ್ಕಂಡೆ ಅಣ್ಣಯ್ಯ ಈಗ ನೋಡು ಈಗ ಬೀಜ ಇಲ್ಲ ತರ ಅಂತ ಉಸಿ ಹೇಳಿ ನೀನು. ಬೀಜ ತರನ ಅದಕ್ಕಿಂತ ಮೊದ್ಲು ಏನ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಈಗ ಡಿಸೈಡ್ ಮಾಡ್ಬೇಕು. ಈಗ ನಾನು ಏನ್ ಅನ್ಕಂಡೆ ಗೊತ್ತಾ, ಈ ಸೊಪ್ಪ ಕಡ್ಲೆ ಬರ್ತದಲ್ಲ, ಯಾಕೆಂದ್ರೆ ಯಾರ ಕೈಲಿ ನೋಡು ಇನ್ನ ಅಕ್ಟೋಬರ್ ನವೆಂಬರ್ ಕಳೆದ್ಮೇಲೆ ಎಲ್ಲರ ಕೈಲೂ ಈ ಗಿಡ ಕಿತ್ಕೊಂಡ್ ಕಿತ್ಕೊಂಡ್ ಕಿತ್ಕೊಂಡು ಬರೀ ಕಡ್ಲೆ ಆಗಿದೆಯಾ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಎಲ್ಲ ತಲತನ ಮೇಲೆ ಬಿಸಾಕ್ತಾರೆ. ಅದೇ ಇದನ್ನ ಹಾಕಂತಿದೀನಿ, ಬೇರೆ ಏನ್ ಹಾಕ್ಬೋದು ನೋಡು? ಇಲ್ಲ ಇಲ್ಲ, ಈಗ ನಾನು ಅದನ್ನ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ ಶಂಕರಣ್ಣ. ಯಾಕೆಂದ್ರೆ ಈ ಕಡ್ಲೆ ಕಾಳವಲ್ಲ ಇವು ಬಾರಿ ಮುಖ್ಯ, ಯಾಕೆಂದ್ರೆ ದ್ವಿದಳ ಧಾನ್ಯ, ಒಳ್ಳೆ ಪೋಷಕಾಂಶ ಪೌಷ್ಟಿಕಾಂಶ ಇರ್ತದೆ. ಆಮೇಲೆ ನಾವ್ ಸ್ವಲ್ಪ ಜಾಸ್ತಿ ಬಳಕೆ ಮಾಡೋದು ಅಂದ್ರೆ ಇದೇ ನೋಡಪ್ಪ, ಯಾಕೆಂತ ಹುರುಗಡ್ಲೆನು ಬಳಸ್ತೀವಿ, ಚಟ್ನಿಗಂತೂ ಬೇಕೇ ಬೇಕಾ. ಇಡ್ಲಿ ಮಾಡ್ಬಿಟ್ಟು ಕಡಲೆ ಬೇಳೆ ಇದ್ ಮಾಡ್ಬಿಟ್ರೆ ಚಟ್ನಿ ಮಾಡ್ಬಿಟ್ರೆ ಅದ್ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು ಹೇಳ್ಬಾರ್ದು. ಸ್ವೀಟ್ ಗಳೆಲ್ಲ ಮಾಡ್ತಾರಲ್ಲಪ್ಪ ಸಿಕ್ಕಾಪಟ್ಟೆ ಬೇಕರಿ ಇವೆಲ್ಲ ಅವಲ್ಲ, ಅಲ್ಲೆಲ್ಲ ಜಾಸ್ತಿ ಕಡಲೆ ಹಿಟ್ಟನೆ ನೋಡಿ ಬಳಕೆ ಮಾಡೋದು, ಕಡಲೆ ಹಿಟ್ಟನೆ ಬಳಕೆ ಮಾಡೋದು. ಈಗ ಕಡಲೆ ಬೆಳೆಯೋರ ಸಂಖ್ಯೆ ಕಡಿಮೆ ಆಗ್ಬಿಟ್ಟೈತೆ, ಅದ್ ಯಾಕೆ ಅಂತ ಗೊತ್ತಿಲ್ಲ, ಇಳುವರಿ ಕಡಿಮೆ ಬರ್ತದೆ ಅಂತಲೋ ಇನ್ನೊಂದೋ ಮತ್ತೊಂದೋ ಮಗದೊಂದೋ ಗೊತ್ತಿಲ್ಲ. ಇದೆಲ್ಲನು ಈ ಕಡಲೆನು ಕೂಡ ಈ ಹೊರದೇಶದಿಂದ ತರ್ಸ್ಕೊಳಂಗ ಆಗ್ಬಿಟ್ಟೈತೆ. ಹ್ಞೂ, ಅಂತ ಪರಿಸ್ಥಿತಿ ಬಂದೈತೆ. ಆಮದು ಮಾಡ್ಕೊಳ್ಳೋದು, ಆಮದು ಮಾಡ್ಕೊಳ್ಳೋದು. ಈ ಬೇಕಲ್ಲಪ್ಪ ನಮ್ಗೆ, ಈಗ ನೀನು ಚಿತ್ರಾನ್ನ ಮಾಡಿದಾಗ ಕಡಲೆ ಬೆಳೆ ಹಾಕ್ತಾನೆ ಅದ್ ಹೆಂಗ್ ಮಾಡ್ಬಿಡ್ತೀಯ ಚಿತ್ರಾನ್ನ? ಅಲ್ಲ ಬರೀ ಅನ್ನ ತಿನ್ನಕ್ ಆಯ್ತದ, ಬೆಳೆ ಇದ್ರೆ ಚಂದಲ್ವಾ? ರುಚಿನೇ ಇಡ್ಸಕ್ಕಿಲ್ಲ, ಕಡಲೆ ಬೆಳೆ ಇಲ್ಲ ಅಂತ ಚಿತ್ರಾನ್ನವೇ ಅಲ್ಲ ಅದು. ನಾನೇನಾದ್ರು ತಂದು ಇಟ್ಬಿಟ್ಟು ಕಡಲೆ ಬೆಳೆ ಇಲ್ದಲೆ ನಾನು ಮೂಸು ನೋಡಕ್ಲ. ಚೆನ್ನಾಗಿ ರುಚಿ ಕಂಡಿಡ್ಕೊಂಡ್ ಅಂದ್ರೆ ಅವು ಮದ್ಯ ಒಂದೊಂದು ಸಿಕ್ತಾವಲ್ಲ ಶಂಕರಣ, ಕಟುಂಬ ಕಟುಂಬ ಅಂತ ಏನ್ ಚೆನ್ನಾಗಿರ್ತದೆ ಅಂತೀಯ. ಅದಕ್ಕೋಸ್ಕರ ಕಡಲೆ ಹಾಕೋಣ ಅಂತ ಹೇಳಿ ತೀರ್ಮಾನ ಮಾಡಿದೀನಿ ನಾನು. ಸಾಲದಕ್ಕೆ ನೋಡು, ನೀನ್ ಹೇಳ್ದಂಗೆ ಈ ಕಡಲೆ ಹಾಕಿದ್ರೆ ನಾಲ್ಕೈದು ತರ ಉಪಯೋಗ ಒಂದಲ್ಲ. ಈಗ ನಾ ಬರೀ ಸೊಪ್ಪು ಕಡಲೆ ಅಂತಂದೆ, ಈಗ ನೋಡು ಅದನ್ನ ಜಾಸ್ತಿ ಬೆಳ್ಕಂದ್ರೆ ಒಣಕಾಳು ಮಾಡ್ಕೋಬಹುದಾ? ಆಮೇಲೆ ಅದನ್ನ ಒಡ್ಕಂದ್ರೆ ಬೇಳೆ ಆಯ್ತದ, ಹುರ್ಗಡ್ಲೆ ಆಯ್ತದ, ಹುರ್ಗಡ್ಲೆ ಆಯ್ತದೆ. ನೋಡಿ ಎಷ್ಟೊಂದ್ ಐತೆ ಅಂತ, ಉಪ್ಪು ಕಡಲೆ ಬೇರೆ ಮಾಡ್ಕೋಬಹುದಲ್ಲಪ್ಪ. ಕಾಳು ಬೇಯಿಸ್ಬಿಟ್ಟು ಉಸ್ಲಿ ಮಾಡ್ತಾರಲ್ಲ, ಎಂತ ಚೆನ್ನಾಗಿರುತ್ತೆ. ಆಮೇಲೆ ಒಬ್ಬಟ್ಟೆಲ್ಲ ಮಾಡಕ್ಕೆ ಬೇಳೆ ಒಬ್ಬಟ್ಟು ಮಾಡ್ತಾರ? ಅದೇನೋ ಉಪ್ಪು ಕಡಲೆ ಅಂದಲ್ಲ ಶಂಕರಣ್ಣ ನೀನು. ಈಗ ಬರೀ ನಮಗೆ ಮಾತಾಡ್ತಿದ್ರೆ ಮಕ್ಳು ಕೇಳದು ಅಂತ ಅಂದ್ರೆ ಅದೇಕ್ರೆ ತಕ್ಕರ್ಕೊಂಡು ಹೋಗೋದು ಅದೆಂತದ ಖಾರ ಕೊಡ್ಸೋದು ಅದ್ ಕೊಡ್ಸೋದು ಇದ್ ಕೊಡ್ಸೋದು ಮಾಡ್ತೀವಿ. ಅದ್ರ ಬದಲು ನೀನ್ ಹೇಳಂಗ ಇವನೇ ಹುರ್ಕೊಂಡು ಒಂಚೂರು ಉಪ್ಪು ಕಡಲೆ ಮಾಡ್ಕೊಬಿಟ್ರೆ ಅವ್ ಕೊಟ್ರೆ ಚೆನ್ನಾಗಿ ತಿಂತವೆ, ಒಳ್ಳೇದು ಆರೋಗ್ಯಕ್ಕೂ ಒಳ್ಳೇದು. ಗಟ್ಟಿ ಇರ್ತಾವಲ್ಲ ಕಡಿಯೋದ್ರಿಂದವ ಹಲ್ಲ ಗಟ್ಟಿ ಆಯ್ತವೆ. ಮಕ್ಳು ಮರೆವು ಈ ನಾವೆಲ್ಲ ಅಂತವ್ ತಿಂದ ತಿಂದ ಇನ್ನು ನಮ್ ಹೊಲ್ಲೆಲ್ಲ ಉಳ್ಕೊಂಡಿರೋದು. ಈ ಮುಂದಿನ ಮಕ್ಳು ನಮ್ಮ ಮುಂದಿನ ಮಕ್ಳದು ಅದ್ ಎಲ್ಲಿವರೆಗೂ ಇರ್ತದ ಯಾಕತನ ಒಂದು ಯಾಕೆ ಗೊತ್ತಾ, ಎಲ್ಲ ಸಪೋರ್ಟ್ ಮಾಡ್ಬಿಟ್ವಿ ನಾವೇ, ನಿನ್ಗೆ ಅದಕ್ಕೆ ಕಕ್ಕಲ ಬಿಡು ತಿನ್ನಕ್ ಹಾಕಲ ಬಿಡು ಅಂತ ಹೇಳಿ ಸೂಕ್ಷ್ಮ ಮಾಡಿ ಮಾಡಿ ಮಾಡಿ ಮಕ್ಳು ಈಗ ಹಿಂಗ ಆಗ್ಬಿಡ್ತು. ಈ ಕಡಲೆ ಸೊಪ್ಪು ಅಂದಾಗ ನನಗೆ ಬಾರಿ ನೆನಪಾಯ್ತು ಶಂಕರಣ್ಣ, ಆ ಕಡಲೆ ಸೊಪ್ಪಿನ ಸಾರು ಉಂಡಿದ್ದೀನಿ. ಸೊಪ್ಪಿನ ಸಾರು ಉಂಡಿದ್ವಿ, ಕಡಲೆ ಸೊಪ್ಪಿನ ಸಾರ, ಕಡಲೆ ಸೊಪ್ಪು ಐತಲ್ಲ ಕುಡಿಚಿ ಬಿಡ್ತಾರೆ, ಕುಡಿ ಹಾಕಿ ಬಿಡ್ತಾರೆ ಅಂತ ಅಂದ್ರೆ ಒಂದೆಲ್ಲ ಒಂದು ಅರ್ಧಡಿ ಬಂದಾಗ ಅದು ವಡಿಲಿ ಅಂತ ಹೇಳ್ಬಿಟ್ಟು ಬೆಳೆಬಾರದು ಅಂತ ಹೇಳ್ಬಿಟ್ಟು ಆ ಕುಡಿಯಲ್ಲ ಚೂಡ್ತಾರೆ. ಆ ಕುಡಿ ಚೂಟ್ಕೊಂಡು ತಗೊಂಡೋಗ್ಬಿಟ್ಟು ಬಸ್ಸಾರ್ ಮಾಡ್ಬಿಟ್ರೆ ಅದ್ ಏನ್ ಪರಮಾನಂದ ಬಿಡಪ್ಪ. ಯಾಕೆ ಅಂತಂದ್ರೆ ವರ್ಷಪೂರ್ತಿ ಸಿಗಕಲ್ಲ ಅದು. ಆಮೇಲೆ ಈ ಕಡಲೆ ಹೆಂಗೆ ಅಂತ ಅಂದ್ರೆ ನೀನು ಬಿತ್ನೆಗೆ ಒಂಚೂರು ಹದಿದ್ರೆ ಸಾಕು, ಆಮೇಲೆ ಅದ್ ಬೆಳ್ಕಂಡ್ರೆ ಬರೀ ಇಬ್ನೆಲೆ ಬರ್ತದದು. ಸರಿ ಸರಿ ಸರಿ, ಬರೀ ಇಬ್ನೆಲೆ ಬರ್ತದ. ಆಮೇಲೆ ಆಗ್ಲೇ ಹೇಳ್ತಿದ್ನಲ್ಲ ಈಗ ಜಾಸ್ತಿ ಇದ್ ಬಳಕೆ ಜಾಸ್ತಿ ಆಗ್ಬಿಟ್ಟಿದಪ್ಪ. ಆ ಸ್ವೀಟ್ ಆಗ್ಬೋದು, ಖಾರ ಆಗ್ಬೋದು, ಅದೆಲ್ಲದಕ್ಕೂ ಕಡಲೆ ಹಿಟ್ಟು ಹಾಕ್ಬೋದು. ಕಡಲೆ ಹಿಟ್ಟು ಇಲ್ಲ ಅಂತ ಅನ್ಕೊಂಡು ಈಗ ಏನೇನೋ ಬೇರೆ ಬೇರೆ ಮಿಕ್ಸ್ ಮಾಡ್ತಾರಂತೆ. ಈ ಜೋಳ ತಂದು ಮಿಕ್ಸ್ ಮಾಡೋದು, ಅದ್ರೊಳಗೆ ಬಟಾಣಿ ತಂದು ಮಿಕ್ಸ್ ಮಾಡೋದು. ಈ ಕಡಲೆಕಾಳು ರೇಟ್ ಗೊತ್ತಲ್ಲ ನಿನಗೆ, ಹೆಚ್ಚು ಕಮ್ಮಿ 100 ರೂಪಾಯಿ ಆಯ್ತು ಅದು ಕಮ್ಮಿ ಇಲ್ಲ. ಹಂಗಾಗಿ ಈಗ ಕಡಲೆ ಹಾಕೋಣ ಅಂತ ಅನ್ಕೊಂಡಿದೀನಿ. ಅವರೇ ಹಾಕ್ಬೋದು, ತಡ್ನಿ ಹಾಕ್ಬೋದು, ಎಲ್ಲಾನು ಬೇಕಾದ್ರೆ ಒಂದಷ್ಟು ಹಾಕೊಳ್ಳೋಣ. ಈ ಸುಮಾರು ಜನ ರಾಗಿ ಪಾಗಿ ಹಾಕ್ತಾರೆ, ಈಗ ಗೆಂಡ ಕಿತ್ತರು ರಾಗಿ ಹಾಕ್ತಾರೆ, ಈ ತರಕಾರಿ ಅವು ಇವು ಬೆಳ್ಕೋತಾರೆ. ಈ ಬಿತ್ತನೆ ಬೀಜದ್ದು ನನಗೆ ಒಂಚೂರು ಬಾರಿ ಇಂಪಾರ್ಟೆಂಟ್ ಅಂತ ಅನಿಸ್ತದೆ. ಯಾವ್ದೇ ಆಗ್ಲಿ, ನಾವು ರಾಗಿ ಹಾಕ್ಲಿ, ಭತ್ತ ಹಾಕ್ಲಿ, ಕಡಲೆ ಹಾಕ್ಲಿ, ಏನೇ ಹಾಕ್ಲಿ, ಈ ಬಿತ್ತನೆ ಬೀಜ ಚೆನ್ನಾಗಿರ್ಬೇಕು. ಅವು ಚೆನ್ನಾಗಿರ್ಬೇಕು, ಈ ಶುದ್ಧತೆ ಅಂತೀವಲ್ಲ ಬಿತ್ತನೆ ಬೀಜದ ಶುದ್ಧತೆ ಅಂತ ಹೇಳ್ಬಿಟ್ಟು ಹಂಗೆ ಬಾರಿ ಚೆನ್ನಾಗಿರ್ಬೇಕು. ಈ ಮೊಳಕೆ ಪ್ರಮಾಣ ಅದ್ರದ್ದು ಅದನ್ನು ನೋಡ್ಬೇಕು ನಾವು, ಎಷ್ಟು ಮೊಳಕೆ ಹೊಡಿತವೆ ಅಂತ ಅಂದ್ರೆ ಒಂದು 100 ಬೀಜ ತಗೋಬಿಟ್ಟು ನೀರಲ್ಲಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ತೆಗೆದು ನೋಡಿದ್ರೆ ಎಷ್ಟು ಮೊಳಕೆ ಬಂದಿರ್ತದೆ ಅಂತ ಗೊತ್ತಾಯ್ತದೆ. ಅದ ನಾವು ಇಷ್ಟು ಪರ್ಸೆಂಟ್ ಅಂತ ಹೇಳ್ಕೋಬಹುದು. ಆಯ್ತಾ, ಆಮೇಲೆ ಯಾವುದೇ ಬೀಜದಲ್ಲಾಗ್ಲಿ ಶಂಕರಣ ಈ ತೇವಾಂಶ ಅನ್ನೋದು ಇರ್ಬೇಕು. ಅಂದ್ರೆ ಎಷ್ಟಿರ್ಬೇಕು ಅಷ್ಟಿರ್ಬೇಕು, ಜಾಸ್ತಿ ಇರಬಾರ್ದು, ಜಾಸ್ತಿನೂ ಇರಬಾರ್ದು, ಕಡಿಮೆ ಇರಬಾರ್ದು. ಯಾಕೆ ಅಂತ ಅಂದ್ರೆ ಈಗ ನಾನು ಇವತ್ತು ಕೊಯ್ಲು ಮಾಡಿದ್ದು ಬಿಡಿಸ್ಬಿಟ್ಟು ನಾಳೆನೆ ಬಿತ್ತನೆ ಮಾಡಕ್ ಆಗಲ್ಲ, ಅದೊಂದ್ ಸ್ವಲ್ಪ ಮಾಗ್ಬೇಕಲ್ಲ, ಒಂದ್ 6 ತಿಂಗಳು 3 ತಿಂಗಳು ಹಿಂಗ ಇಟ್ಕೋಬೇಕಾಯ್ತದೆ. ಅಲ್ಲಿವರೆಗೂ ಅದು ಬದುಕಿರ್ಬೇಕಲ್ಲ, ನೀನ್ ಪೂರ್ತಿ ಒಣಗಿಸ್ಬಿಟ್ರೆ ಹುರ್ದಂಗ ಇಟ್ಬಿಟ್ರೆ ಏನೂ ಇರೋದಿಲ್ಲ, ಸತ್ವ ಇರೋದಿಲ್ಲ, ಅದ್ರಲ್ಲಿ ಸತ್ವ ಉಳ್ಕೋಬೇಕು ಅಂತ ಅಂದ್ರೆ ಅಲ್ಲಿ ಒಂದಷ್ಟು ಇಷ್ಟು ತೇವಾಂಶ ಇರಬೇಕು ಅಂತ ಮಾಡ್ತಾರೆ. ಈಗ ಉದಾಹರಣೆಗೆ ಹೇಳಬೇಕು ಅಂತ ಅಂದ್ರೆ ಏಕದಳ ರಾಗಿ ಭತ್ತ ಇವೆಲ್ಲ ಅವಲ್ಲ, ಅವತ್ರಲ್ಲಿ 11% to 12% ಇರ್ಬೇಕಂತೆ ತೇವಾಂಶ, ಅಷ್ಟಿರ್ಬೇಕು. ಅದಕ್ಕಿಂತ ಜಾಸ್ತಿ ಆಗ್ಬಾರ್ದು, ಅದಕ್ಕಿಂತ ಜಾಸ್ತಿ ಆದ್ರೆ ಎಲ್ಲಿ ಇಟ್ಟಿರ್ತೀವೋ ಅಲ್ಲಿ ಬೂಸ್ಟ್ ಕಿಸ್ಟ್ ಬರೋದು, ಮತ್ತೆ ಕಾವು ಬಂದ್ಬಿಟ್ಟು ಹಾಳಾಗೋದು, ಹಿಂಗೆಲ್ಲ ಆಗ್ಬಿಡ್ತದೆ. ಹಂಗಾಗಿ ಅದು 11% to 12% ಮೀರ್ಬಾರ್ದು. ಅದೇ ತರ ಈ ಕಡಲೆ ಇವೆಲ್ಲ ಮಾತಾಡ್ತಿದ್ವಲ್ಲ, ಕಡಲೆ ಅವರೆ ತಡ್ನಿ ಈ ಬೀನ್ಸ್ ಇದ್ರಲ್ಲೆಲ್ಲವ 9% ಇರ್ಬೇಕಂತೆ. ಅದಕ್ಕಿಂತ ಕಡಿಮೆ, ಅದಕ್ಕಿಂತ ಕಡಿಮೆ ಇರ್ಬೇಕು. ಅವಾಗ ಅವು ಜೀವವಾಗಿರ್ತವೆ ಅಂತ ಬೀಜಗಳು, ಇಲ್ಲ ಅಂತ ಜೀವ ಇರಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಈ ಎಣ್ಣೆ ಕಾಳುಗಳಾದ್ರೆ ಬರೀ 8% ಇರ್ಬೇಕು ಅದ್ರಲ್ಲಿ ತೇವಾಂಶ. ಅದಕ್ಕಿಂತ ಕಡಿಮೆ, ಅದಕ್ಕಿಂತಲೂ ಕಡಿಮೆ ಕಡಲೆ ಅವುಗಿಂತ ಕಡಿಮೆ, ಅದಕ್ಕಿಂತಲೂ ಕಡಿಮೆ ಇರ್ಬೇಕು. ಈ ತರಕಾರಿ ಬೀಜಗಳು ಇವೆಲ್ಲ ಬತ್ತವಲ್ಲಪ್ಪ, ಎಂತವು ಈ ಬದನೆ ಬೀಜ, ಆಮೇಲೆ ಸೋರೆ ಬೀಜ, ಬಳ್ಳಿ ತರಕಾರಿ ಇವೆಲ್ಲ ಬತ್ತವಲ್ಲ, ಅದರಲ್ಲಿ 5% to 6% ಇರ್ಬೇಕು. ಇನ್ನೂ ಕಡಿಮೆ ಇರ್ಬೇಕು. ಇಷ್ಟು ತೇವಾಂಶ ಇದ್ರೆ ಮಾತ್ರವ ಅವು ಚೆನ್ನಾಗಿ ಬತ್ತವಂತೆ. ಇಲ್ಲ ಅಂತ ಅಂದ್ರೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ವಿಜ್ಞಾನಿಗಳೆಲ್ಲ ಸಿಕ್ಕಾಪಟ್ಟೆ ಸಂಶೋಧನೆ ಮಾಡಿ ಕಂಡುಹಿಡಿದಿರೋದು. ಅಲ್ಲ ಇದು ನೀನ್ ಹೇಳೋದು ಬಹಳ ಒಳ್ಳೇದು ನೋಡು, ಯಾಕಂದ್ರೆ ಎಷ್ಟೋ ಸಲ ನಮ್ಗಾಗ್ಲಿ ನಮ್ ರೈತರಿಗಾಗ್ಲಿ ಗೊತ್ತೇ ಆಗಲ್ಲ. ಏನೋ ಒಂದು ನಾನು ಮನೇಲಿ ಮಡಿಕೊಂಡಿದ್ದ ಕಾಳುಗಳ ಅದನ್ನೇ ಬಿತ್ತನೆ ಮಾಡ್ಬಿಡೋದು, ನೀನ್ ಹೇಳ್ದಂಗೆ ಕಿತ್ತೊಂದು ವಾರ 15 ದಿನ ಆಗಿರಕ್ಕಿಲ್ಲ, ತಂದಾಗ ಅದನ್ನೇ ನೆಟ್ಬಿಡೋದು, ಮೊಳಕೆ ಹೊಡಿಲಿಲ್ಲ, ಮೊಳಕೆನೆ ಹೊಡಿಲಿಲ್ಲ ಅಂತ ಅಂದ್ಬಿಡೋದು. ಈ ತರ ಒಂದು ಅವಕಾಶಗಳು ಮತ್ತೆ ವಿಚಾರಗಳು ಗೊತ್ತಾಗಿಲ್ಲ ಚಂದ್ರಕ್ಕ. ಈಗ ನೋಡು ಅಣ್ಣ ಚೆನ್ನಾಗಿ ಹೇಳ್ತಾವನೆ, ಅದಕ್ಕೆ ಚೆನ್ನಾಗಿ ಒಣಗಿಸ್ಬಿಟ್ಟು ಇಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಕಾರಣಕ್ಕೆ ಅದ್ರ ಚೆನ್ನಾಗಿ ಒಣಗಿಸ್ಬೇಕು, ಸಿಕ್ಕಾಪಟ್ಟೆ ಒಣಗಿಸ್ಬಾರ್ದು. ಈಗ ನಾನು ಏನ್ ಹೇಳಿದ್ನ, ಅಷ್ಟು ತೇವಾಂಶ ಇರಬೇಕು, ಅಷ್ಟು ತೇವಾಂಶ ಇಟ್ಕೊಂಡು ಚೆನ್ನಾಗಿ ಇಟ್ಕೋಬೇಕು ಯಾವಾಗ್ಲೂ. ಒಳ್ಳೆ ಜಾಗದಲ್ಲಿ ಹುಳಪಳ ಹತ್ತನೇ ಇರೋ ಜಾಗದಲ್ಲಿ, ಇಂಥ ಜಾಗದಲ್ಲಿ ಇತ್ತೀಚೆಗೆಲ್ಲ ಒಂದಷ್ಟು ಏನೇನೋ ಔಷಧಿ ಪೌಷ್ಟಿ ಬಂದವೆ, ಅವೆಲ್ಲ ಈಗ ಎಂತದ್ದು ಉಗ್ರಾಣ ಅಥವಾ ಕೊಠಡಿ ಅಂತ ಇರ್ತಾವಲ್ಲ ನಾವು ವಿಘ್ನಬೀಜ ಇಡ ಅಂತದ್ದು, ಅಲ್ಲಿಗೆ ಅವೆಲ್ಲ ಸ್ವಲ್ಪ ಈ ಫ್ಯೂಮಿಗೇಷನ್ ಅಂತ ಹೇಳಿ ಮಾಡ್ತಾರೆ, ಹೊಗೆ ಹಾಕ್ಬಿಟ್ಟು ಯಾವು ಬರಬಾರ್ದು, ಹುಳ ಕೀಟ ರೋಗ ಯಾವು ಬರಬಾರ್ದು ಅಂತ ಹೇಳ್ಬಿಟ್ಟು ಹಂಗೆ ಅಂತ ಕಡೆ ಇಟ್ಕೋಬೇಕು. ಆಮೇಲೆ ಯಾವ್ದೇ ಬಿತ್ತನೆ ಬೀಜ ಆಗ್ಲಿ ನೀನ್ ಎಲ್ಲಾರು ತಾಂಬ, ನಮ್ಮ ಎಲ್ಲಾರು ತಗೊಂಡೋಗು, ಇನ್ನೊಂದ್ ಕಡೆ ತಗೊಂಡೋಗು, ಇನ್ಯಾರ್ತಲಾರು ಹೋಗಿ ಇಸ್ಕೊಂಬ. ಅದರಲ್ಲಿ ಜಾಸ್ತಿ ಕಸಕಡ್ಡಿ ಇರಬಾರ್ದು, ಕಸಕಡ್ಡಿ ಇರಬಾರ್ದು. ಆಮೇಲೆ ಸುಮಾರು ಬೀಜಗಳು ಈ ಒಕ್ಕಣೆ ಮಾಡುವಾಗ ಇನ್ನೊಂದ್ ಮಾಡುವಾಗ ಎಲ್ಲ ಒಂಥರ ಬೇಳೆ ತರ ಆಗ್ಬಿಟ್ಟಿರ್ತವೆ, ಮುರ್ಕೊಂಡಿರ್ತವೆ, ಅವು ಮೊಳಕೆನೆ ಬರೋದಿಲ್ಲ. ಅದು ಏನು ಅಂತ ಅಂದ್ರೆ ಶಂಕರಣ, ಈ ಮೊಳಕೆ ಬರಬಾರ್ದು ಈಗ ಎಲ್ಲ ಕರೆಕ್ಟ್ ಆಗಿರ್ಬೇಕು ಅಂತ ನಾವು ಇದ್ ಮಾಡಕ್ ಆಗೋದಿಲ್ಲ. ಒಂದ್ ಎಕರೆಗೆ ಅರ್ಧ ಎಕರೆಗೆ ಇಷ್ಟು ಬಿತ್ತನೆ ಬೀಜ ಬಿತ್ತಬೇಕು ಅಂತ ಇರ್ತದೆ. ಅಷ್ಟು ಬಿತ್ತನೆ ಬೀಜ ಬಿತ್ತಿದ್ರೆ ಮಾತ್ರ ನಮ್ಗೆ ಒಳ್ಳೆ ಆದಾಯ ಬರ್ತದೆ, ಅದರಲ್ಲಿ ಒಳ್ಳೆ ಫಸಲು ಬರ್ತದೆ, ಇಳುವರಿ ಬರ್ತದೆ, ಆದಾಯ ಸಿಗ್ತದೆ. ಈ ಕಡಿಮೆ ಆಯ್ತು ಅಂತ ಅಂದ್ರೆ ತೊಂದರೆ ಆಯ್ತದೆ, ಜಾಸ್ತಿ ಆದ್ರೂ ತೊಂದರೆ ಆಯ್ತದೆ. ಜಾಸ್ತಿನೂ ಮಾಡಬಾರ್ದು, ಕಡಿಮೆನೂ ಮಾಡಬಾರ್ದು, ಸಮ ಪ್ರಮಾಣದಲ್ಲಿ ಇರಬೇಕು ಅಂತ. ಆಮೇಲೆ ಕೆಲವು ಜಳ್ಳು ಬೀಜ ಇರ್ತವೆ ಅಂತ ನೋಡ್ಕೋಬೇಕು. ಅಲ್ಲ ಈಗ ಇವನ್ನೆಲ್ಲ ಕಂಡಿಡ್ಕೊಳ್ದವ್ರು ಹೆಂಗೆ ಅಂತೀಯಾ? ಯಾವನ ಈ ಜೊಳ್ಳು ಮಾಡಿದ್ರೆ ಗೊತ್ತಾಯ್ತದಲ್ಲಪ್ಪ, ಈಗ ನೋಡಕ್ಕೆ ಚೆನ್ನಾಗ್ ಕಾಣ್ತಿರ್ದಪ್ಪ ನೀನ್ ಹೇಳ್ದಂಗೆ, ಕಾಲ್ ನೋಡಕ್ ಚೆನ್ನಾಗಿರ್ತದೆ, ಅದನ್ನ ಹಿಡ್ಕೊಂಡಿದ್ರೆ ಅದುಮ್ದಾಗವಾದ್ರೆ ಅದು ಟೊಳ್ಳಾಗೈತೋ ಏನೋ ಗೊತ್ತಾಗೋದು, ಗೊತ್ತಾಗುತ್ತೆ ಹುಳ ಹೊಡೆದೈತೆ ಅನ್ನೋದು ಗೊತ್ತಾಗೋದು. ನೋಡಕ್ಕೆ ಎಲ್ಲಾ ಕಾಳುಗಳು ಚೆನ್ನಾಗಿರ್ತವೆ, ನಾನು ಪ್ರತಿಯೊಂದು ಕಾಳು ನೋಡ್ತಾ ಕೂತಲಕ್ಕಾಯ್ತದ, ಏನೋ ಒಂದು ಎರಡ್ ಕೆಜಿ ಐದು ಕೆಜಿ ತಂದಿರ್ತೀನಿ, ಒಂದ್ಸಲ ಹಿಂಗೆ ನೋಡ್ತೀವಿ ಅದಾಗ ಹಾಕ್ತಿವಪ್ಪ. ಈಗ ಅದಕ್ಕೆ ನಾನು ಹೇಳಿದ್ನಲ್ಲ ಶಂಕರಣ, ಈಗ ಕೆಲವೊಂದು ಬಿತ್ತನೆ ಬೀಜಗಳಿಗೆ ಅದ್ರ ಮೊಳಕೆ ಪ್ರಮಾಣ ಇಷ್ಟಿಷ್ಟಿರ್ಬೇಕು ಅಂತ ಹೇಳ್ಬಿಟ್ಟು ನಿಗದಿ ಮಾಡೋರು, ಅಷ್ಟಿದ್ರೆ ಮಾತ್ರ ಅದು ರೈತರಿಗೆ ಲಾಭದಾಯಕ, ಇಲ್ಲ ಅಂತ ಅಂದ್ರೆ ಲಾಭ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಈಗ ಒಂದು ಉದಾಹರಣೆ ಹೇಳಬೇಕು ಅಂತ ಅಂದ್ರೆ, ಭತ್ತ ಶೇಕಡ 80% ಮೊಳಕೆ ಒಡೆಯ ಅಂತ ಪ್ರಮಾಣ ಇರ್ಬೇಕು ಅದ್ರಲ್ಲಿ, ಕನಿಷ್ಠ ಗರಿಷ್ಠ ಎಷ್ಟಾರು ಇರ್ಲಿ, ನೂರಕ್ ನೂರು ಬರಲಿ ಅವನ್ ಬೇಡ ಅನ್ನಕ್ಕಲ್ಲ, ಕನಿಷ್ಠ 80% ಇರಬೇಕು. ಅದೇ ತರ ಈ ಜೋಳ ಮೆಕ್ಕೆಜೋಳ ಐತಲ್ಲ, ಕನಿಷ್ಠ 75% ಇರಬೇಕು. ಆಯ್ತಾ, ಮೆಕ್ಕೆಜೋಳ ಹೈಬ್ರಿಡ್ ಜೋಳ 75%, ಈ ಮೆಕ್ಕೆಜೋಳ 90% ಇರಬೇಕು, ರಾಗಿ ಆದ್ರೆ ಒಂದ್ 75%. ಹಂಗೆ ಒಂದ್ 65% ಈಗ ಹತ್ತಿ ಜಾಸ್ತಿ ಮೊಳಕೆ ಒಡೆಯೋದಿಲ್ಲ, ಅದು ಕನಿಷ್ಠ ಒಂದ್ 65% ಇರಬೇಕು. 65% ಮೊಳಕೆ ಒಡೆಯ ಅಂತ ಪ್ರಮಾಣ ಐತೆ ಅಂತ ಅಂದ್ರೆ ಅದು ಬಿತ್ತನೆ ಮಾಡ್ಲಿಕ್ಕೆ ಯೋಗ್ಯವಾಗಿದೆ. ಇಲ್ಲ ಅಂತ ಅಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟು, ನಾನು ಆಗ್ಲೇ ಹೇಳಿದ್ನಲ್ಲ, ಯಾವುದೇ ಬಿತ್ತನೆ ಬೀಜ ಆಗ್ಲಿ 100 ಬೀಜ ಸಪರೇಟ್ ತಗೋಬಿಡೋದು, ನೀನ್ ಎಲ್ಲವನ್ನ ನೋಡಕ್ ಹಾಕ್ಲಪ್ಪ, 100 ಬೀಜ ಲೆಕ್ಕ ಹಾಕ್ದಂಗ ತೆಗೆದ್ಬಿಡೋದು. ಮನೇಲಿ ಮಕ್ಳು ಹೇಳಿದ್ರೆ ಮಾಡ್ತವೆ, ಒಂದ್ 100 ಬೀಜ ತೆಗೆದಿಡ್ರಪ್ಪ ಅಂತ ಅಂದ್ರೆ ಅವೆಲ್ಲ ಲೆಕ್ಕ ಹಾಕೊಂಡ್ಬೇಕಾದ್ರೆ 2 ಸರಿ ನಿಂಗ್ ಲೆಕ್ಕ ಕೊಡ್ತವೆ. ಆಯ್ತಾ, ತೆಗಿಸ್ಬಿಟ್ಟು ನೆನೆ ಹಾಕೋದು ಎಷ್ಟು ಮೊಳಕೆ ಬಂದೈತೆ ಅಂತ ನೋಡೋದು. ಅವಾಗ ನೋಡಿದಾಗ ಅವಾಗ ಗೊತ್ತಾಯ್ತು ನಮ್ಗೆ ಶೇಕಡ ಎಷ್ಟು ಬಂದೈತೆ, ನಮ್ಗೆ ಬಿತ್ತನೆ ಬೀಜ ಒಳ್ಳೇದೋ ಕೆಟ್ಟದ್ದು ಅಂತ ಹೇಳಿ ಗೊತ್ತಾಯ್ತದೆ. ನಿಮ್ಗೆ ಅದರಲ್ಲೂ ನಂಬಿಕೆ ಇಲ್ಲ ಅಂತ ಅಂದ್ರೆ, ಈ ಬೀಜ ಪರೀಕ್ಷೆ ಪ್ರಯೋಗಾಲಯಗಳು ಅಂತ ಹೇಳ್ಬಿಟ್ಟಿರ್ತವೆ, ಎಲ್ಲ ಕಡೆ ಇರೋದಿಲ್ಲ, ಈ ಹಾಸನದಲ್ಲಿ ಒಂದು ಇದ್ರು ಇರ್ಬೋದೇನೋ, ಮೈಸೂರು ಬೆಂಗಳೂರು ಇಂತ ಕಡೆ ಎಲ್ಲ ಇರ್ತವೆ, ಅಂತ ಕಡೆಗೆ ಒಂದಷ್ಟು ಕಳಿಸ್ಬಿಡೋದು, 1 ಕೆಜಿನ 2 ಕೆಜಿನ ಅವ್ರೆಲ್ಲನೂ ನೋಡ್ತಾರೆ ಕರೆಕ್ಟ್ ಆಗಿ, ಅದು ತೇವಾಂಶ ಕರೆಕ್ಟ್ ಆಗೈತಾ ಅಂತ ನೋಡ್ತಾರೆ, ಮೊಳಕೆ ಒಡೆಯ ಅಂತ ಪ್ರಮಾಣ ಸರಿಯಾಗೈತಾ ಅಂತ ನೋಡ್ತಾರೆ. ಅದೇ ತರ ಅದ್ರಲ್ಲಿ ಏನಾದ್ರು ಬೇರೆ ಬೇರೆ ಬೀಜಗಳವ ಮಿಕ್ಸ್ ಆಗವ ಇವು ಎಲ್ಲ ನೋಡ್ತಾರೆ. ಇವೆಲ್ಲ ನೋಡಿ ಮತ್ತೆ ಏನಾದ್ರು ವೇಸ್ಟ್ ಕಸ ಕಡ್ಡಿ ಜಳ್ಳು ಇಂಥವೆಲ್ಲ ಅವ ಅಂತ ನೋಡ್ಬಿಟ್ಟು ನಿನ್ನ ಬೇಕಾದ್ರೆ ಒಂದು ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ, ಇದು ಬಿತ್ತನೆಗೆ ಯೋಗ್ಯವ ಇಲ್ವೋ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ದೃಢೀಕರಣ ಪತ್ರ ಬೀಜ ದೃಢೀಕರಣ ಪತ್ರ ಅಂತ ಕೊಟ್ಬಿಡ್ತಾರೆ, ಅತ್ತಂದು ಇದ್ ಮಾಡ್ಕೋಬಹುದು. ಅವೆಲ್ಲ ನಮ್ಗೆ ಎಲ್ಲ ಆಯ್ತದೆ, ಮನೇಲಿ ಮಾಡೋನೆ ಮಾಡಕ್ಕಾಯ್ತಲ್ಲ, ಅಲ್ಲೆಲ್ಲ ಓದ್ಕೊಂಡು ನೋಡಕ್ಕಾಯ್ತದ, ನಾವು ಆಗೋದಿಲ್ಲ. ಯಾವ್ದೋ ದೊಡ್ಡ ಪ್ರಮಾಣದಲ್ಲಿ ಇದ್ರೆ ಅದನ್ನ ನೋಡ್ಕೋಬಹುದು. ಅದೇ ತರ ಬಿತ್ತನೆ ಬೀಜ, ಈಗ ನಾನು ಇವೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಅಂದ್ರೆ, ಈ ಕಡಲೆ ಹಾಕ್ತೀನಿ ಅಂತ ಅಂದಲ್ಲಪ್ಪ ನೀನು, ಈಗ ಏನ್ ನಮ್ ಮಾತುಕತೆ ಎಲ್ಲ ಮುಗಿದ್ರೊಳಗೆ ಚಂದ್ರಕ್ಕೆ ನಂಗೆ ಕಡಲೆ ಹಾಕ್ತೀನಿ ಅಂತ ಹೇಳಿ ಏನೋ ಗೊತ್ತಿಲ್ಲ ನನಗೆ. ಇಲ್ಲ ಮನ್ಸೈತವಳಿಗೆ ಇಷ್ಟೇ ತನಕ ಹೇಳ್ದಲ್ಲ, ಈಗ ಅದೇನ ಹೇಳ್ತಾರಪ್ಪ ಉಪಚಾರ ಮಾಡೋದು ಅಂತಾರಲ್ಲ, ಅದೇನು ಏನ್ ಕತೆ ನಂಗೂ ಸಿ ಹೇಳಕ್ಕಿಲ್ವಾ? ಅದ್ ಹೇಳ್ತೀನಿ ನಾನು, ಅದಕ್ಕಿಂತ ಮೊದ್ಲು ಇದೊಂಚೂರು ಹೇಳ್ಬಿಡ್ತೀನಿ ಆಯ್ತಾ. ಈ ಬೀಜಗಳಲ್ಲಿ ಕಳೆ ಬೀಜಗಳು ಇರಬಾರ್ದು, ಅವೆಲ್ಲ ಸ್ವಲ್ಪ ಸರಿಯಾಗವ ಅಂತ ಹೇಳ್ಬಿಟ್ಟು ನೀಟಾಗಿ ಒಂದ್ಸರಿ ಒಂದ್ರಾಡೋದು ಕೇರೋದು ಇಂಥವೆಲ್ಲ ಮಾಡ್ಕೋಬೇಕು ಆಯ್ತಾ. ಆಮೇಲೆ ಆಗ್ಲೇ ಹೇಳಿದ್ನಲ್ಲ ನಾನು, ಆ ಮೊಳಕೆ ಒಡೆಯ ಅಂತ ಪ್ರಮಾಣ ಎಷ್ಟಿರ್ತದ ಅದೊಂದ್ಸರಿ ನಾವು ಇದ್ ಮಾಡ್ಕೋಬೇಕು ಅಂತ ಆತರ ನೋಡ್ಕೊಂಡು. ಆಮೇಲೆ ಬೀಜದ ಮೇಲೆ ಈ ಕೆಲವು ಮೊಟ್ಟೆ ಇರ್ತವೆ ಕೀಟದ್ದು ರೋಗದ್ದು, ಯಾಕೆ ಅಂತ ಅಂದ್ರೆ ಈ ಬೀಜ ತಗೊಂಡು ಬಿತ್ತನೆ ಮಾಡ್ತಾನೆ ಆಮೇಲೆ ಅದು ಹುಟ್ಟುತ್ತದೆ ಅಂತ ಗೊತ್ತಿರ್ತದ ಮೊದ್ಲೇ ಅವಕ್ಕೆ ಕೀಟಗಳಿಗೆ ಮೊಟ್ಟೆ ಇಟ್ಬಿಟ್ಟಿರ್ತಾವ. ಕೀಟಗಳು ನಮ್ಗಿಂತಲೂ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ವರ್ಷ ಹಿಂದೆ ಹುಟ್ಟತವ ಅವೆಲ್ಲ ಹುಟ್ಟಿದ ಮೇಲೆ ನಾವು ಹುಟ್ಟರೋದು ಆಯ್ತಾ, ಅವಕ್ ಗೊತ್ತಿರ್ತದಂತೆ. ಅದಕ್ಕೆ ಬೀಜದ ಮೇಲೆ ಹೋಗಿಟ್ಬಿಡ್ತಾವ. ಈಗ ಕಡಲೆಕಾಳಿದ್ರೆ ಅದ್ರ ಮೇಲೆ ಹೋಗಿಬಿಡೋದು. ತಾಂಡವನ್ನ ಬಿತ್ತನೆ ಮಾಡಿದ್ಮೇಲೆ ಅದು ಮೊಟ್ಟೆ ಹೊಡೆದು ಹೊರಡಿಗೆ ಬಂದು ತಿನ್ನೋದು. ಇಂಥವೆಲ್ಲ ಅವ ಅಂತ ಒಂಚೂರು ಸೂಕ್ಷ್ಮವಾಗಿ ನೋಡ್ಕೋಬೇಕು. ಇವೆಲ್ಲಾನು ಹೋಗ್ಲಾಡಿಸ್ಬೇಕು ಅಂತ ಅಂದ್ರೆ ಆಗ್ಲೇ ಚಂದ್ರ ಕೇಳಿದ್ಲಲ್ಲ, ಅವಳೆಲ್ಲ ತಿಳ್ಕೊಂಬಂದವಳು ಹೋಗ್ಬಿಟ್ಟು ಅದಕ್ಕೆ ಹೇಳ್ತಾಳು ಆಯ್ತಾ. ಈ ಬೀಜೋಪಚಾರ ಅಂತ ಮಾಡ್ತಾರೆ, ಅದು ಮಾಡಿದ್ರೆ ತುಂಬಾ ಒಳ್ಳೇದು. ನಾನು ಆಗ್ಲೇ ಕೇಳಕ್ಕಿದ್ದೆ, ಈಗ ಹೆಂಗಿರು ನೀನು ಹೆಂಗೆ ಬೀಜನ ಆಯ್ಕೆ ಮಾಡ್ಕೋಬೇಕು ಎಲ್ಲ ಹೇಳ್ದಲ್ಲ, ಅದಕ್ಕೆ ಹೆಂಗ್ ಉಪಚಾರ ಮಾಡ್ಬೇಕು ಅಂತ ಹೇಳೋಣ ಅಂತಿದ್ದೆ. ಹೇಳ್ತಿದ್ದಿಲ್ಲ, ಹೇಳಿ ಹೇಳಿ ಹೇಳು. ಈಗ ಬೀಜೋಪಚಾರ ಅಂತ ಅಂದ್ರೆ ಶಂಕರಣ, ಅದು ಎರಡ್ ಮೂರ್ ಕಾರಣಕ್ಕಾಗಿ ಮಾಡ್ಬೇಕು. ಒಂದು, ನಾನು ಆಗ್ಲೇ ಹೇಳಿದ್ನಲ್ಲ ಮೊಳಕೆ ಒಡೆಯ ಪ್ರಮಾಣ ಅಂತ ಹೇಳ್ಬಿಟ್ಟು, ಆ ಮೊಳಕೆ ಒಡೆಯ ಪ್ರಮಾಣಕ್ಕೆ ತುಂಬಾ ಚೆನ್ನಾಗಾಗ್ಲಿ ಅಂತ ಹೇಳ್ಬಿಟ್ಟು ಮೊಳಕೆ ಒಡೆಯಕ್ಕೆ ನಾವೊಂಥರ ಸಹಾಯ ಮಾಡೋದು ಆಯ್ತಾ. ಒಂದ್ ತರದ್ದು ಇದು. ಎರಡನೇ ತರದ್ದು, ಅದು ಮೊಳಕೆ ಒಡೆದು ಬಂದ ಮೇಲೂ ಕೂಡ ತುಂಬಾ ಆರೋಗ್ಯದಾಯಕವಾಗಿ ಬೆಳೆದು ಒಳ್ಳೆ ಇಳುವರಿ ಕೊಡಬೇಕು, ಒಳ್ಳೆ ಫಸಲು ಕೊಡಬೇಕು, ಅದಕ್ಕೋಸ್ಕರ ಮಾಡೋದು. ಇನ್ನೊಂದು, ಈ ರಾಸಾಯನಿಕಗಳಿಂದ ಕೆಲವರು ಬೀಜೋಪಚಾರ ಅಂತ ಮಾಡ್ತಾರೆ. ಅದು ಯಾಕೆ ಮಾಡ್ತಾರೆ ಅಂತ ಅಂದ್ರೆ, ಈ ಬೀಜ ಆಗಿದ್ದಾಗ ಮೊಳಕೆ ಆಗಿದ್ದಾಗ ಗಿಡ ಆದ್ಮೇಲೆ ಕೆಲವೊಂದು ಕೀಟಗಳು ರೋಗಗಳು ಬರದೇ ಇರಲಿ ಅಂತ ಹೇಳಿ. ಈಗಾಗ್ಲೇ ಹೇಳಿದ್ನಲ್ಲ ಬೀಜದ ಮೇಲೆ ಮೊಟ್ಟೆ ಇಟ್ಟಿರ್ತವೆ ಅಂತ ಹೇಳ್ಬಿಟ್ಟು ಅದನ್ನ ಹೋಗ್ಲಾಡ್ಸೋಂಥದ್ದು ಅಥವಾ ಅದನ್ನ ನಾಶ ಪಡಿಸ್ತಕ್ಕಂಥದ್ದು, ಈ ಕಾರಣಕ್ಕೆ ಎರಡ್ ಕಾರಣಕ್ಕಾಗಿ ಮಾಡ್ತಾರ. ಆಮೇಲೆ ಹುಳಪಳ ತಿಂದು ಹೋಗದೆ ಇರ್ಲಿ, ಬೇರೆ ಇನ್ಯಾವ್ದು ಶಿಲೀಂಧ್ರ ಇಂಥವು ಬರದೇ ಇರ್ಲಿ ಅನ್ನ ಕಾರಣಕ್ಕೆ ಬೀಜೋಪಚಾರ ಮಾಡುದು. ಈ ಅಕ್ಕ ಕಲ್ತ್ಕೊಬಿಟ್ಟವಳದ, ಎಲ್ಲಿ ಕಲ್ತ್ಕೊಂಡ್ಲೇನೋ ಗೊತ್ತಿಲ್ಲ, ಹೇಳ್ತಾರೆ ಕೇಳೋಳು. ನಂಗೆ ಓಸಿ ಯಾರೇ ಹೇಳಿರು ಏನವ ಅಂತಂದ್ರೆ, ಉಪಚಾರ ಎಲ್ಲ ಮಾಡ್ತಾರಲ್ಲ, ಮಾಡಿದ್ಮೇಲೆ ಈ ರಾಸಾಯನಿಕ ಅಂತ ಎಂತದ ಹಾಕ್ತಾರಂತಲ್ಲ, ಅದನ್ನೇನಾರ ಓಸಿ ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಅದು ಹಾಳಾಗುತ್ತಂತೆ. ಎಂತದ ಸ್ನೇಹ ಜೀವಿ ಅಂತ ಇರ್ತಾವಂತಲ್ಲ, ಅವೆಲ್ಲ ಸತ್ತೋಗ್ಬಿಡ್ತಾವಂತೆ. ಅದಕ್ಕೆ ನಂಗೆ ಹೆದರಿಕೆ, ಹೆಂಗ್ ಮಾಡೋದು ಏನು. ಅದಕ್ಕೆ ನಿಮ್ಮಂತಾರಲ್ಲ ಓಸಿ ತಿಳ್ಕೊಂಡಿರ್ತೀರಲ್ಲ, ಕೇಳವ ಅಂತ ಬಂದೆ. ಆಮೇಲೆ ಹೇಳವ ಏನೇನ್ ಮಾಡೋದು ಅಂತ ಹೇಳ್ಬಿಟ್ಟು. ಬೀಜ ಉಪಚಾರ ಮಾಡ್ಬೇಕಾದ್ರೆ ಅದೇನೋ ತೇವಾಂಶ ಇರ್ಬೇಕಂತೆ. ಆ ತೇವಾಂಶ ಅನ್ನೋದ್ ಇದ್ರೆ ಅದೇನಾಗುತ್ತೆ ಅಂತ ಅಂದ್ರೆ, ಒಂದು ಒಂದೂವರೆ ತಿಂಗಳ ತನಕ ಮೊಳಕೆ ಚೆನ್ನಾಗ್ ಬರುತ್ತಂತೆ, ಗಿಡ ಚೆನ್ನಾಗ್ ಬರುತ್ತಂತೆ ಹಂಗಂತ ಹೇಳ್ತಾ ಇದ್ರು. ನಂಗೂ ಅಲ್ಲಿ ತಿಳ್ಕೊಬಿಟ್ಟೆ ನಾನು ಸಿಯ. ಈಗ ನೋಡೋಣಯ್ಯ, ಈಗ ನಮ್ ಚಂದ್ರಕ್ಕ ಯಾಕೆ ಯೋಚನೆ ಮಾಡ್ತಾವಳೆ ಅಂತಂದ್ರೆ, ಈಗ ನಾನು ಹೇಳೋ ಸರಿಯೋ ತಪ್ಪೋ ನನಗೆ ಹಿಂಗೆ ಎಲ್ಲ ಗೊತ್ತಿರ್ತದೆ, ಆದ್ರೂ ನಾನು ಏನಾರು ಹೇಳ್ಬೇಕಾದ್ರೆ ತಪ್ಪಾದ್ರೆ ಯೋಚನೆ ಮಾಡ್ತಾವಳೆ ಅಲ್ವಾ. ಏನಿಲ್ಲ ಚಂದ್ರಕ, ನೀನ್ ಹೇಳ್ತಿರೋದು ಕರೆಕ್ಟ್ ಆಗೈತೆ, ನೀನ್ ಏನು ತಪ್ಪು ಹೇಳ್ತಿಲ್ಲ, ಆದ್ರೆ ಸಂಕೋಚ ಬೇಡ. ಯಾಕೊತ್ತಾ, ಈಗ ನಾವೇನ್ ಬೇರೆಯವ್ರ, ಈಗ ಅಣ್ಣ ಏನ್ ಬೇರೆಯವನ, ಒಂದೇ ಊರು ಒಂದೇ ಮನೆಯವರು ಒಂದೇ ಕಡೆ ಇರೋರು, ಯಾಕೆ ಹಿಂಗಾಡ್ತೀಯ ನೀನು. ಈಗ ಅಣ್ಣಯ್ಯ ನೋಡು, ಈಗ ಅಪರೂಪಕ್ಕೆ ಚಂದ್ರಕ್ ಬಂದವಳೆ, ನೀನ್ ನೋಡಿದ್ರೆ ಇನ್ನೇನು ಗೆಂಡೆ ಕಿತ್ತಾಯ್ತು, ಇಬ್ರದ್ದು ಹೊಲಗಳು ಖಾಲಿ ಅವೆ, ಚಂದ್ರಕನು ಗೆಂಡೆ ಕಿತ್ ಮಡಿಕಂದವಳೆ, ಅವಳು ಹೊಲವು ಖಾಲಿ ಐತೆ, ಏನ್ ಮಾಡ್ಬೇಕು ಅನ್ನೋ ಜಾಗದಲ್ಲಿ ಈಗ ನಾವು ಒಂದ್ ಒಳ್ಳೆ ಯೋಚನೆ ಮಾಡ್ದೆ. ಈಗ ಕಡ್ಲೆಕಾಳು ಹಾಕೋದು ಒಂದು, ನಾನು ಹೇಳಿದ್ನಲ್ಲ ಬರೀ ಸೊಪ್ಪು ಕಡ್ಲೆ ಅಲ್ದೆ ಸಾಕಷ್ಟು ಅದರಲ್ಲಿ ನಮ್ಗೆ ಬೇರೆ ಬೇರೆ ತರನು ಮಾಡ್ಕೋಬಹುದು. ಈಗ ಬೇಳೆ ಮಾಡ್ಕೋಬಹುದು, ಇಡಿಕಾಳು ಇಟ್ಕೋಬಹುದು, ಆಮೇಲೆ ಅದನ್ನ ಯಾವ ತರ ನಾವು ಬಳಕೆ ಮಾಡ್ಬೇಕು ಎಲ್ಲ ಮಾತಾಡಿದ್ವಿ. ಈಗ ಅಪರೂಪಕ್ಕೆ ಚಂದ್ರಕ್ ಬಂದವಳೆ ಆಯ್ತಾ, ಈಗ ಅವಳು ವಿಚಾರಗಳು ತಿಳ್ಕೊಂಡವಳೆ, ನೀನು ಹೇಳಿದ್ಯಾ ಏನಾರು ಹೊಸಿ ಅವಳಿಗೆ ಬಿಸಿಬಿಸಿದ ಏನಾರು ಕುಡಿಸ್ಬಿಟ್ಟು ಕಳಿಸ್ಬಿಟ್ಟು ನಾಳೆ ನಡಲ್ಲ ನಾವು ಬೀಜ ತರಕ್ ಹೋಗೋಣ. ಬರೀ ಕುಡ್ಸೋದೇ ಆಯ್ತು, ಕುಡ್ಸೋದ್ ಬೇಡ. ಈಗ ಇನ್ನೊಂದು ಸುದ್ದಿ ಹೇಳ್ತೀನಿ. ಈಗ ಕಡಲೆಕಾಳು ಕಳೆದ ವರ್ಷ ಇಟ್ಟಿದ್ದೆ ನಾನು ಬೀಜಕ್ಕೆ ಅಂತ ಇಟ್ಟಿದ್ದೆ. ಹೌದಾ? ಏನ್ ಬರೀ ನಾನು ಒಬ್ಬನಿಗೆ ಅಂತ ಅಲ್ಲ, ನಾಲ್ಕೈದು ಜನಕ್ಕೆ ಅನುಕೂಲ ಆಗ್ಲಿ ಅಂತ ಇಟ್ಟಿರ್ತೀನಿ, ನೀಟಾಗಿ ಇಟ್ಟಿದ್ದೀನಿ. ಅವು ಹೆಂಗೆ ಅಂತ ಅಂದ್ರೆ ಶಂಕರಣ, ಎಲ್ಲ ನೀಟಾಗಿ ಎಲ್ಲ ಬಲ್ತ್ ಮೇಲೆ ಎಲ್ಲಾನು ಬಿಡಿಸಿ ಸಪರೇಟ್ ಆಗಿ ಕಾಳೆಲ್ಲನೂ ಕಾಯೆಲ್ಲನೂ ಎತ್ತಿಸಿ ಆಮೇಲೆ ಅದೆಲ್ಲನು ಬಿಡಿಸ್ಬಿಟ್ಟು ಮಾಡಿ ಇಟ್ಟರ ಅಂತದ್ದು ಆಯ್ತಾ. ನಿನಗೆ ಒಂದು ಅರ್ಧ ಎಕರೆಗೆ ಆಗೋಷ್ಟು ಕೊಡ್ತೀನಿ. ಚಂದ್ರಕ್ಕ ಹಾಕೋದಾದ್ರೆ ಅವಳು ಕಡಲೆ ಹಾಕ್ತೀನಿ ಅಂತ ಅಂದ್ರೆ ಕಡಲೆ ಕೊಡ್ತೀನಿ, ಇಲ್ಲ ಅವರೇ ಹಾಕ್ತೀನಿ ಅಂದ್ರೆ ಅವರೇ ಕೊಡ್ತೀನಿ. ಆಮೇಲೆ ಬಿಳಿ ರಾಗಿ ಐತೆ, ಬಿಳಿ ರಾಗಿ. ಯಾಕಂದ್ರೆ ನಾನು ಸ್ವಲ್ಪ ಬಿತ್ತನೆ ಮಾಡಿದೀನಿ ಮೊನ್ನೆ, ನೀರಿತ್ತಲ್ಲ ಮಾಡಿದೀನಿ, ನಿಮ್ಗೂ ಬೇಕಾದ್ರೆ ಒಂದು ಅರ್ಧ ಎಕರೆಗೆ ಆಗೋಷ್ಟು ಕೊಡ್ತೀನಿ. ನನಗೀಗ ಕಡಲೆಕಾಳು ಕೊಟ್ಬಿಡು ಸಾಕು, ಕಡಲೆಕಾಳು ಕೊಡ್ತೀನಿ, ರಾಗಿ ಹಾಕ್ತೀನಿ. ಆಮೇಲೆ ಈಗ ಅದು ಕುಡಿಯೋದು ಪಡೆಯೋದು ಬೇಡ, ಯಾಕೆಂದ್ರೆ ಬಿಸಿ ಬಿಸಿ ಇಡ್ಲಿ ಮಾಡೋರ ಆಗ್ಲೇ ಹೇಳಿದ್ನಲ್ಲ, ಕಡಲೆ ಬೆಳೆ ಚಟ್ನಿ ಆಯ್ತಾ. ನೋಡು ಕಡಲೆಕಾಳು ಮಾತಾಡಕ್ಕೆ ಆಗ್ಲೇ ಕಡಲೆಕಾಳಿಂದ ಚಟ್ನಿ ರೆಡಿ ಮಾಡ್ಕೊಂಡ್ ಬಂದೈತೆ. ಈಗ ತಿನ್ಕೊಂಡು ಆಮೇಲೆ ಸ್ವಲ್ಪ ಹೊಲ್ತಕ್ಕೆ ಹೋಗ್ಬಿಡೋಣ. ಸರಿ ಆಯ್ತು. ಇದುವರೆಗೆ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಮೂಡಿಬಂತು. ಇದರಲ್ಲಿ ಭಾಗವಹಿಸಿದ್ದವರು ಅರಕಲಗುಡುವಿ ಮಧುಸೂದನ್, ಗೌರ ರವಿಶಂಕರ್ ಹಾಗೂ ಚಂದ್ರಮ್ಮ.